ಸೇರಿದಂತೆ ಗಣ್ಯರ ತೀವ್ರ ಸಂತಾಪ. ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನ್ಯಾಯಿಕ ವಿಚಾರಣೆ ನಾಳೆಗೆ ಮುಂದೂಡಿಕೆ. ಸಾಮಾಜಿಕ ಜಾಲತಾಣಗಳಲ್ಲಿನ ಅಂಶ ನಿರ್ಬಂಧಿಸುವ ಕ್ರಮ ಪ್ರಶ್ನಿಸಿ ಎಕ್ಸ್ಕಾರ್ಪ್ ಸಲ್ಲಿಸಿದ ಅರ್ಜಿ ವಜಾಗೊಳಿಸಿದ ಉಚ್ಚ ನ್ಯಾಯಾಲಯ. ಮೈಸೂರಿನಲ್ಲಿ ಕಳೆಗಟ್ಟಿದ ದಸರಾ. ನೈರುತ್ಯ ರೈಲ್ವೆಯಿಂದ 51 ಹೆಚ್ಚುವರಿ ವಿಶೇಷ ರೈಲ್ವೆ ಸೇವೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಕೇಳುಗರೆ, ಸೆಪ್ಟೆಂಬರ್ 18 ಸೆಪ್ಟೆಂಬರ್ 28 ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 9:05 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, 8:55 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂ ನಲ್ಲಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಆತ್ಮೀಯವಾದಂಥ ಸ್ವಾಗತ ಹಾಗೂ ಕಾರ್ಯಕ್ರಮಕ್ಕೆ ನಮಸ್ಕಾರ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ದಂಪತಿಗಳಾದಂಥ ಶ್ರೀಜಿನಪ್ಪ ಮತ್ತು ಪದ್ಮ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಗೀತೆಗಳು. ನಮಸ್ಕಾರ ರೈತ ಬಾಂಧವರೇ, ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ರೈತ ದಂಪತಿಗಳು ಇವತ್ತು ಭಾಗವಹಿಸಿದ್ದಾರೆ. ವಿಶೇಷವಾಗಿ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಯಶವಂತ ನಗರ ಗ್ರಾಮದ ರೈತ ದಂಪತಿಗಳು ಜಿನ್ನಪ್ಪ ಮತ್ತು ಪದ್ದಮ್ಮ ಇವರು ಇವತ್ತು ತಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಒಂದು ಕಾಲದಲ್ಲಿ ತುಂಬಾ ಕಷ್ಟ ಕಾಲದಿಂದ ಜೀವನ ದೂಡ್ತಾ ಬಂದಂಥವ್ರು, ದನ ಕಾಯ್ತಾ ಇದ್ದಂಥವ್ರು, ಆ ನಂತರದಲ್ಲಿ ನಿಧಾನವಾಗಿ ಇವತ್ತು ಪ್ರಗತಿ ಹೊಂದುತ್ತಾ ಯಶವಂತ ನಗರದಲ್ಲಿಯೇ ಎಲ್ಲರೂ ಗುರುತಿಸುವಂತಹ ಒಬ್ಬ ಪ್ರಗತಿಪರ ರೈತರಾಗಿ ಗುರುತಿಸಿಕೊಂಡಿರತಕ್ಕಂಥ ಒಂದು ಕುಟುಂಬ ಇದು. ಬಹಳ ಖುಷಿ ಆಗ್ತದೆ ಇಂಥವರ ಅನುಭವಗಳು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯ. ನಿಮ್ಮ ಇಬ್ಬರಿಗೂ ಜಿನ್ನಪ್ಪ ಮತ್ತು ಪದ್ಮರಿಗೆ ನಮಸ್ಕಾರ. ನಮ್ಮ ಹೊಸಪೇಟೆ ಆಕಾಶವಾಣಿ ಕಿಸಾನಿನಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ. ನಮಸ್ಕಾರ ಸರ್. ಜಿನ್ನಪ್ಪರೇ ಸರ್, ಹೇಗೆ ಇತ್ತು ನಿಮ್ಮ ಕೃಷಿಯ ಜೀವನ ಆರಂಭವಾದದ್ದು ಆ ಕಾಲದಲ್ಲಿ? 40 ವರ್ಷದ ಹಿಂದೆ ಸರ್, ಬಹಳ ಕಷ್ಟ ಸರ್ ನಮಗೆ. ಕಷ್ಟ ಅಂದ್ರೆ ಅಂತಿಂತ ಕಷ್ಟ ಅಲ್ಲ. ಸ್ವಂತೂರಿದೆ ಸರ್. ನಿಮ್ ತಂದೆಯವರೆಲ್ಲ ಕೃಷಿ ಇತ್ತ ಅವಾಗೆಲ್ಲ? ಇತ್ತು ಸರ್, ಕೃಷಿ ಇದ್ರೆ ಮಾಡಕ್ ಆಗಿಲ್ಲ ಅವ್ರಿಗೆ. 7 ಎಕರೆ ಹೊಲ್ದಾಗ 1 ಚೀಲ ಜೋಳ ಬೆಳಿತಾರೆ ಅಷ್ಟೇನಾ? ಅಷ್ಟೇ, 7 ಎಕರೆ ಹೊಲ್ದಾಗ 1 ಚೀಲ ಜೋಳ ಬೆಳೆದಾರೆ. 9 ಚೀಲ ಕಡ ತಿಂದಿವಿ. ಓಹೋ, ಸಾವುಕಾರ ಮನೆಗೆ ಸಂಬಳ ಇದ್ದೀವಿ. ಓ, ನೀವು ಬೇರೆ ಕಡೆ ಸಂಬಳ ಇರ್ತಿದ್ರಿ, ಸಂಬಳಕ್ಕೆ ಜೀತ ತರ ದುಡಿತಿದ್ರಿ? ಹೌದು ಸರ್, ಜೀತ ತರ ದುಡಿದೀವಿ. ಬಸ್ಸಾಣ್ಯಾಗ ಗಂಟು ಓದ್ತೀನಿ, ಬಸ್ನಾಗ ಇಳಿಸಿ ಇಳಿಸಿ ಅಮಾಲಿ ಕೆಲಸ ಮಾಡೀನಿ. ಹ್ಮ್, ಮತ್ತೆ ಆಮೇಲೆ ಊರ್ ದನ ಕಾದಿನಿ. ಓ, ಸಾಮೂಹಿಕವಾಗಿ? ಓ, ಸಾಮೂಹಿಕವಾಗಿ ಊರ್ ದನಗಳು ಕಾದಿನಿ. ಹ್ಮ್. ಅಷ್ಟೆಲ್ಲ ಜೀವನ ಕಷ್ಟ ಇತ್ತು ಸರ್. ಹಾಗೆಲ್ಲ ಏನ್ ನಿಮ್ಗೆ ಅದು ದನ ಕಾಯುವ ಎಷ್ಟು ಆದಾಯ ಬರ್ತಿತ್ತು, ಏನ್ ಕೊಡ್ತಿದ್ರು? ಏನು ಆದಾಯ ಇಲ್ಲ ಸರ್. ಒಂದ್ ಆಕಳ ಕಾದ್ರೆ 50 ರೂಪಾಯಿ. ಓಹೋ, ಸಗಣಿ ಎಲ್ಲ ನಾವ್ ಇಡ್ಕೋಬೇಕು. ಹ್ಮ್. ಅವಾಗ ನಿಮ್ಗೆ ಮದುವೆ ಆಗಿತ್ತು ಅವಾಗ? ಇವ್ರು ಅವಾಗ ಇವ್ರು ದನ ಕಾಯ್ತಿದ್ರು ಇನ್ನು? ಹೌದ್ ಸರ್, ಇವ್ರು ಸಗಣಿ ಎತ್ತಿದ್ರು, ನಾನು ದನ ಹೊಡ್ಕೊಂಡು ಹೋಗ್ತೇನೆ. ಹ್ಮ್. ಆ ಸಗಣಿ ನಿಮ್ಗೆ ಉಪಯೋಗ ಆಗ್ತಿತ್ತು? ಉಪಯೋಗ ಆಗ್ತದೆ ಸರ್. ಅದೇ ಸಗಣಿ ತಗೊಂಡೋಗಿ ಹೊಲಕ್ಕೆ ಹಾಕಿದ್ದೆ ಸರ್ ನಾನು, ಅಲ್ಲಿಂದ ನಮಗೆ ಸುಖ. ಹ್ಮ್ ಹ್ಮ್. ನೀವೆಲ್ಲ ಸಗಣಿ ಸಂಗ್ರಹಿಸ್ತಿದ್ರಲ್ಲಮ್ಮ, ತಿಪ್ಪೆ ಮಾಡ್ತಿದ್ರ ಅವಾಗ? ತಿಪ್ಪೆ ಮಾಡ್ತೀವಿ. ಹ್ಮ್ ಹ್ಮ್ ಹ್ಮ್. ತಿಪ್ಪೆ ಮಾಡಿ ಬಂಡಿ ಕಟ್ಕೊಂಡು ಹೊಲಕ್ಕೆ ಏರಿ ಹೋಗ್ತಿದ್ವಿ. ಹ್ಮ್ ಹ್ಮ್. ನಿಮ್ಮ ಹೊಲಕ್ಕೆ ಅದು ಉಪಯೋಗ ಆಗ್ತಿತ್ತು ಅಂದ್ರೆ ನಿಮ್ಗೆ ತಕ್ಕ ಮಟ್ಟಿಗೆ ಎಲ್ಲೂ ಗೊಬ್ಬರ ಖರೀದಿ ಮಾಡುವ ಅಗತ್ಯ ಇರ್ಲಿಲ್ಲ. ಹ್ಮ್. ನಿಮ್ ದನಗಳು ಇದ್ವು ಅವಾಗೆಲ್ಲ? ದನ ಏನು ಇದ್ದಿಲ್ಲ ಸರ್, ದನ ಕೊಡೋದು ಏನು ಇದ್ದಿಲ್ಲ. ಕಷ್ಟಕ್ಕೆ ಊರ್ ದನ ಕಾಯ್ತಿದ್ದೆ. ಆಮೇಲೆ ಸುಮ್ಮನೆ ಇರ್ಲಾರ್ದ ಇಂತ ಯಜಮಾನ್ರು ಪಂಚಾಯತಿಯಾಗ ದನ ಕಾಯ್ತಾರ ಬಹಳ ಕೀಳ್ಮಟ್ಟದಾಗ ಅದರ ಅಂತೇಳಿ ಜೌಲಿಸ್ಟ್ ಬಂದದ್ದು ಒಬ್ಬಾತ. ಆತ ತೋರ್ಸಿ ಹೋಗಿದ್ದ ನಾವು ಇಲ್ದಾಗ ಇಂತ ರೈತರು ಹೋಗ್ಯಾರೆ ಸುಭಾನ ಅಂತಾರ. ಇಲ್ಲಿ ಆತಗ ಬಾಯ್ ತೆಗೇನ ಬಾವಿ ತೋಡಿದ್ರಿ ನೀವು? ಹೌದು ಸರ್. ಓಹೋ, ಎಲ್ಲರು ಬೋರ್ ಹಾಕ್ಸಿದ್ರೆ ನೀವು ಬಾವಿ ತೋಡಿದ್ರಿ ಸರ್? ಬಾವಿ ತೋಡಿ ಊರಿಗೆ ನೀರ್ ಕೊಟ್ಟಿನಿ ಸರ್, ಮದುವೆಗಳಿಗೆ ನೀರ್ ಬರಗಾಲ ಬಂದತ್ತಾಗ. ಅವಾಗ ಲಾರಿ ಕೊಟ್ರು ಒಬ್ರು, ಯಾರ ಪುಣ್ಯಾತ್ಮರು, ಆ ಲಾರಿಗೆ ಟ್ಯಾಂಕ್ ಕುಂದರ್ಸಿ ಊರಿಗೆ ಮದುವೆಗಳಿಗೆ ನೀರ್ ಊರಿಗೆ ಕೊಟ್ಟಿನಿ ಸರ್. ಆಗ ಅವಾಗ ಏನ್ ಅಂಬರ್ ಸರ್, ಇಂತ ದನ ಕಾಯಿ ಯಾಕೆ ಬಾಯಿ ತೆಗಿತಾರೆ, ಎಲ್ಲಿ ಎಂತಂತಾರ ಮಣ್ಣು ಬಿಕ್ಕ ಹೋಗ್ಯಾರ ಅಂದ್ರ ಸರ್. ನನ್ ನಿದ್ದೆ ಬರ್ತದಲ್ಲ ಅವಾಗ ರಾತ್ರಿ ಎಲ್ಲ ಅದೇ ಕನಸ್ನಾಗ. ಗಂಗ ಅರ್ಧ ಬಾವಿ ಬರೇ ನಾವು ಮೂವರ್ ಹೆಣ್ಮಕ್ಳು ಇಬ್ರು ಗಂಡ ಮಕ್ಳು ಅಷ್ಟೇ, ಅರ್ಧ ಬಾವಿ ಆಗತಕ್ಕ ನಾವೇ ತೆಗ್ದೀವಿ ನಾವೇ ನೋಡಿ. ಆಮೇಲೆ ಪೇಲ್ದಾರ್ಗಳು ಕರ್ಕೊಂಡಿ. ಆಮೇಲೆ ಕಷ್ಟ ನೋಡ್ಲಾರ್ದ ಫಾದರ್ ಅಂತಿದ್ರು ಸರ್ ಸೊಂಡೂರಲ್ಲಿ, ಅವ್ರು ಗೋಧಿ ಅಕ್ಕಿ ಕೊಡೋರು, ಎಣ್ಣೆ ಕೊಡೋರು. ನಿಮ್ ಜೀವನ ನಮ್ ಜೀವನಕ್ಕ ಅದ ತೆಗಿಯಕ ಇಲ್ಲ, ದುಡ್ಡಿಲ್ಲ, ದುಡ್ಡಿಲ್ಲ. ಐದ್ ಜನ ಮಕ್ಳು, ಒಬ್ಬರಿಗೆ ಓದ್ಸಿಲ್ಲ, ಓದ್ಸೋ ಯೋಗ್ಯತೆನೇ ಇಲ್ಲ. ಎಷ್ಟು ದಿನ ಹಿಡಿತದು ಬಾವಿ ತೋಡುವ ಕೆಲಸ? ಬಾವಿ ಒಂದ್ ವರ್ಷ ಸರ್, ಒಂದ್ ವರ್ಷ ತೋಡಿವಿ. ಒಂದ್ ವರ್ಷ ತೋಡಿದ್ರು? ಒಂದ್ ವರ್ಷ ತೋಡಿವಿ. ಎಷ್ಟು ಆಳ ಆಯ್ತು? 48 ಅಡಿ ಹೋಗ್ಯದ ಸರ್. ಇವತ್ತಿಗೆ ನೀರ್ ಐತಿ, ಇವತ್ತಿಗೂ ನೀರ್ ಐತಿ, ಇವತ್ತಿಗೆ ನೀರ್ ಐತಿ. ಅವತ್ತು ತೋಡಿದ್ದು, ಇವತ್ತಿಗೆ ನೀರ್ ಐತಿ. ನೀರ್ ಬಂತ ಅವಾಗ? ಅವಾಗ ಇಮಿಡಿಯೇಟ್ ಆಗಿ ಬಂತ? ನಂತರ ಅದಲ್ಲಿ ದಿನ 23 ಅಡಿಗೆ ನೀರ್ ಸಿಕ್ಬಿಡ್ತು ಸರ್. ಸಿಕ್ಬಿಡ್ತು. ಹೌದು. ಮತ್ತೆ ಇನ್ನು ತೋಡ್ತಾ ಹೋಗಿರಿ? ಇನ್ನ ತೋಡ್ತಾ ಹೋಗಿ ಸರ್. ಮತ್ ನೀರೆಲ್ಲ ಹೊಲಕ್ಕಲ್ಲ, ಅವಾಗ ಒಲ್ಲ ಪಕ್ಕ ಹೊಲಕ್ಕೆಲ್ಲ ಕೊಟ್ಟಿನಿ ನಾನು, ಒಂದ್ 5 ಪೈಸೆ ಇಸ್ಕೊಂಡಿಲ್ಲ, ಊರಿಗೆ ಕೊಟ್ಟಿನಿ. ಯಾರ ಹತ್ರ ದುಡ್ಡು ಇಸ್ಕೊಂಡಿಲ್ಲ? ಅಂತೂ ಬೈದಾರ ನನಗೆ, ದನ ಕಾಯರೆಲ್ಲ ಬಾಯಿ ತೆಗೆದ್ರೆ ಹೆಂಗ ಅಂತೇಳಿ ಬಂದ ಯಜಮಾನ್ರು ಬಂದ್ ಬಾಯಿ ತೆಗ ಅಂದಾರ. ಅಲ್ಲ ನಿಮಗೆ ಕಷ್ಟ ಇತ್ತು, ನೀರ್ ಮಾರ್ಕೋಬಹುದಾಗಿತ್ತು? ಮಾರ್ಕೋಬಹುದಾಯ್ತು ಸರ್. ಸ್ವಲ್ಪ ಮಾರಿತಿರು ಅಷ್ಟೇ. ಮತ್ತೆ ಹಿಂಗೆ ಮೈಸಿಗೆ ನೀರ್ ಕೇಳಿದ್ರ ದಾರಿಗೋಡ್ಯಾಕ? ಅಲ್ಲ ಅವ್ರಿಗೆ ಮಾರ್ಲೇಬೇಕು. ಅದಕ್ಕೆ ಮಾರಿದೆ ಸರ್. ಅವ್ರಿಗೆ ಮಾರ್ಲೇಬೇಕು. ಹೌದು. ರೈತರಿಗೆ ಕೇಳಿದ್ರೆ ನೀರ್ ಇಲ್ಲ ಅಂದಿಲ್ಲ. ನಾವ್ ಅಲ್ಪ ಅಕ್ಕಿಗೆಲ್ಲ ನಂಗೆ ಫ್ರೀ ಕೊಟ್ಟಿವಿ. ಎಷ್ಟೆಕ್ರಿ ಭೂಮಿ ನಿಮ್ದು? ಅಲ್ಲಿ 7 ಎಕರೆ ಐತಿ ಸರ್. ಇಬ್ರು ಅಣ್ಣ ತಮ್ಮ. ಆತಗ 3.5 ನಮಗ್ 3.5 ಬಂದತ್ತ. ಈಗ ಬಾವಿ ಆತಗೆ ಹೋಗೈತೆ. 5 ಜನ ಸರ್. ಈಗ ಭಾಗ ಆಗಿದೆ. ಭಾಗ ಆಗಿದ್ರೆ ತಮ್ಮನ ಹೊಲದಾಗ ಹೋಗೈತೆ. ಅವ್ರು ಇದ್ರು ಹೋಗಿ ಬಾವಿ ತೋಡುವ ಇದ್ದ ಸರ್. ಸಣ್ಣತಿದ್ದ ಸ್ವಲ್ಪ ಕರ್ಕೊಂಡಂಗ ತೆಗಿತಿದ್ದೆ. ನೀರ್ ಕೊಡ್ತಾರೆ ನಿಮ್ ಕೇಳಿದ್ರೆ? ಕೊಡ್ತಾರೆ. ಸೊ ಈಗ ನೀವು ಭಾಗ ಆಗಿದ್ರಿ. ಹೌದು, ಭೂಮಿ ಹಂಚಿಕೆ ಆಗಿದೆ. ಹಂಚಿಕೆ ಬಾವಿ ಅವ್ರ ಭಾಗಕ್ಕೆ ಹೋಗಿದೆ. ಹೌದು ಸರ್. ನೀರ್ ಇಬ್ರು ಹಂಚ್ಕೊಳ್ತಿದ್ರಿ? ನೀರಿಗಾಗಿ ದುಡ್ಡೇನಾದ್ರು ಕೊಡ್ತಿದ್ರಿ? ಇಲ್ಲ ಸರ್. ಈ ಹೊಂದಾಣಿಕೆ ಇದೆ. ಆಯ್ತು ಸರ್. ಹೊಂದಾಣಿಕೆ ಸಮಗ್ರ ಕೃಷಿ ಅಂದ್ರೆ ಏನೇನ್ ಮಾಡ್ತೀರ ಮನೆ? ಏನೇನ್ ಬೆಳಿತಿದ್ರಿ ಅಜ್ಜಿ? ನಾವು ಏನ್ ಮೆಕ್ಕೆಜೋಳ, ಜೋಳ ಸಜ್ಜಿ ಅವಾಗ ಬೆಳಿತಿದ್ವಿ. ಇವಾಗೆಲ್ಲ ಬಿಟ್ಟು ಬಿಟ್ಟಿವ್ರಿ, ಬರೀ ಮೆಕ್ಕೆಜೋಳ, ರೇಷ್ಮೆ. ಇವಾಗ ಅಡಿಕೆ ಹಾಕ್ಯಾರ, ಬಾಳೆ ಹಾಕಿದ್ರು, ಅಡಿಕೆ ಹಾಕ್ಯಾರ ಮಕ್ಕಳಿಬ್ರು. ಅವ ಅಲ್ಲಿ ಬಾವಿ ಇರೋ ಹೊಲ್ದಾಗ ಇಲ್ಲಿಬ್ರು ಅಡಿಕೆ ಎಲ್ಲ ಹಾಕ್ಯಂದಾರ. ರೇಷ್ಮೆ ಬಾಳ. ಕುರಿ ಸಾಕಾಣಿಕೆ ಎಲ್ಲ ಮಾಡಿದ್ರಿ? ಕುರಿ ಸಾಕಾಣಿಕೆ, ಆಕಳ ಸಾಕಾಣಿಕೆ ಎಲ್ಲ ಮಾಡಿದ್ವಿ. ಒಬ್ ಮಗ ಆಕಳ ಕೂಡ ಮಾಡಿದ. ಅವ್ ಮಾರಿ ಇವಾಗ ಬಸ್ಸಿಂದ ಬಂತು, ಬಸ್ಸಿಗೆ ಹೋಗ್ಯಾನ. ಓಹೋ, ಓಹೋ. ಕೆಲಸ ಮಾಡ್ತಾ ಇದ್ರಿ? ಕಂಡಕ್ಟರ್ ಡ್ರೈವರ್? ಡ್ರೈವರ್ ಸರ್. ಡ್ರೈವರ್ ಕೆಲಸ ಮಾಡ್ತಾರೆ. 5 ಜನ ಡ್ರೈವರ್ಗಳು ಸರ್, ಲಾರಿಗೆ ಹೋಗ್ತಾರ. ಮತ್ತೆ ಹಿಂಗ ರೇಷ್ಮೆ ಇದ್ದಾಗ 10 ಜನ ಬೇಕು. ಎಷ್ಟೆಕರೆ ಹಾಕಿದ್ರಿ ರೇಷ್ಮೆ? 4 ಎಕರೆಗೆ ಹಾಕಿವಿ ಸರ್. ನೋಡಿ, ಈಗ ನಿಮಗೆ ಯಾವ ಬೆಳೆ ಲಾಭದಾಯಕ ಆಗಿದೆ? ರೇಷ್ಮೆ ಬೆಳೆ ಸರ್. ತಿಂಗಳಿಗೆ ಒಂದ್ ಬೆಳೆ ಬರ್ತದೆ ಅಲ್ಲ? ಎರಡು ಪ್ಲಾಟ್ ಮಾಡಿವ. ಎಷ್ಟು ವರ್ಷದಿಂದ ಶುರು ಮಾಡಿದ್ದು? ಈಗ 5 ವರ್ಷದಿಂದ. 5 ವರ್ಷ? 5 ವರ್ಷದಿಂದ. ಅದರಲ್ಲಿಂದ ಮತ್ತೆ ಎಲ್ಲ ಕಷ್ಟ ಸುಖ ಎಲ್ಲ ಕಂಡೆ. ಸುಖ ಬಹಳ ಕೀಳ್ಮಟ್ಟ ಸರ್. ನಮ್ಮ ಊರಾಗ ಸಾರಿ ಬಿಟ್ಟಿದ್ರು, ನಮ್ದು ಮನೆ ಯಲಮಿಗೆ ಸಾಲ ಮಾಡಿದ್ ನಮ್ಮಪ್ಪ. ಹೌದಾ? ಊರಿಗೆ ಸಾರಿದ್ರೆ ಯಾರ ನಮ್ಮ ಮನೆ ತಗೋಬಹುದಂತ. ಅವಾಗ ನಿಮ್ಮಂತಾರ ಯಜಮಾನ್ರು ಬಂದು ಬೇಡಪ್ಪ ಮಕ್ಕಳರ ಅಂತೇಳಿ ನಮ್ಮಮ್ಮನ ಕಳಾಗ ಸ್ವಲ್ಪ ಬೀಗರು ಸಾಮಾನ ಕೊಟ್ಟಿದ್ರು. ಆ ಸಾಮಾನು ಒತ್ತಿಟ್ಟು ಕೋಟಿಗೆ ಅಡ್ಡಾಡಿದ್ವಿ 9 ವರ್ಷ. ಹರಾಜನ್ನ ತಪ್ಪಿಸ್ಕೊಳಕ್ಕೆ? ತಪ್ಪಿಸ್ಕೊಳಕ್ಕೆ ಎಲ್ಲ ಸಾಮಾನು ಗಡಿಗೆ ಹೊರಕ್ ಹೋಗಿದ್ರು ಸಾಲದಾರ್ ಬಂದು. ಓಹೋ, ಖರೀದಿ ಮಾಡಂಗ ಕೂಡ ಬಂದಿದ್ರು. ಆಮೇಲೆ ಕೋರ್ಟಿಗೆ ಬಿದ್ದು 9 ವರ್ಷ ನಡ್ಕಂತ ಹೋಗಿ ಕೂಡ್ಲಿಗೆ ಹಾಜರಾಗ್ತಿದ್ವಿ. 3 ಸಲ ಕೂಗದ್ರಾಗ ಅಲ್ಲಿ ಇರ್ಬೇಕು ಮನುಷ್ಯ, ಇಲ್ಲದ್ರೆ ಮತ್ತೆ ಸೆಮನೆ ಹಾಕ್ತಿದ್ರು, ದಂಡ ಹಾಕ್ತಿದ್ರು. ಅದನ್ನ ಉಳಿಸ್ಕೊಂಡ್ರೆ? ಉಳಿಸ್ಕೊಂಡೆ ಸರ್. ಹರಾಜ್ ತಪ್ಸಿದ್ರ? ಹರಾಜ್ ತಪ್ಸಿದ್ದೆ ಸರ್. ಹೆಂಗೆ ಅದು? ವಕೀಲ ಮಾಡೆ ಅಂತ ಹೇಳಿದ್ರು ಒಬ್ರು. ಅವಾಗ ನಮ್ಮಮ್ಮ ಸಾಮಾನ ಎಲ್ಲ ಮಾರಿ ವಕೀಲರು ಮಾಡಿದೆ. ಅವಾಗ ಇಬ್ರು ಅಪೋಸಿಟ್ ಆತ ಕೋರ್ಟಿಗೆ. 9 ವರ್ಷ ಯಾಜ್ಯವ ಆತ ಹಂಗ. ವಾದಿಗೆ ಒಳ್ಳೆ ಜಾತ್ರೆ ದಿವಸನೇ ವಾದಿ ಆಗ್ತದ್ರು ತಪ್ಪಿಸ್ತಾನಂತ. ಜಾತ್ರೆ ಮಾಡಿಲ್ಲ, ನಡ್ಕಂತ ಹೋಗ್ತಿದ್ರು. ಹೌದು ಸರ್. ಒಟ್ ಮನೆ ಉಳಿಸ್ಕೊಂಡ್ರಿ? ಹೌದು ಸರ್. ಸಾಲ ತೀರ್ತು? ಆಮೇಲೆ ಸಾಲ ತೀರ್ಸ ಸರ್, ಎಲ್ಲ ತೀರ್ಸ್ಬಿಟ್ಟೆ ಸರ್, ದುಡ್ಡು ಅಂದ ಅಮಲಿ ಕೆಲಸ ಮಾಡಿ ಎಲ್ಲ. ಎಷ್ಟು ಸಾಲ ಅವಾಗೆಲ್ಲ? ಸ್ವಲ್ಪ ಸರ್, ಆಗ 1700 ರೂಪಾಯಿ ಮಾಡಿದ್ ನಾನು. ಅಷ್ಟಕ್ಕೆ ಅಷ್ಟೆಲ್ಲ ಅಷ್ಟು ಮನೆ ಸರ್ವೆ ಮಾಡ್ಕೊಂಡ್ ತಾಂಡ್ ಹೋಗಿದ್ರು. ಇವತ್ತೇನ್ರಿ ಲಕ್ಷ ಗಟ್ಲೆ ಸಾಲ ಮಾಡಿದ್ರು? ಅವಾಗ ಒಂದ್ 5-6 ಚೀಲ ಜೋಳ ಇಸ್ಕೊಂಡ್ರಿ, ಅದು ಅದಕ್ಕ ಅಷ್ಟು ಇದ್ ಮಾಡ್ಯಾರ. ಬರೀ ಜೋಳ ಇಸ್ಕೊಂಡಿದ್ದಕ್ಕೆ ಅಷ್ಟು ಸಾಲ ತೋರಿಸಿದ್ರು? ಹೌದು, ಅದೆಲ್ಲ ಗೊತ್ತಾಯ್ತು ಸರ್ ಯಜಮಾನ್ರಿಗೆ. ಈಗ ಜಿನ್ನಪುರ ನೆಮ್ಮದಿ ಇದ್ದಾರೆ? ನಮ್ಮದೇ ಸರ್, ನಮ್ ಗೋಲ್ಡ್ರಾಗ ಯಾರಿಲ್ಲ, ನಾನಿದ್ದಂಗ ಅಷ್ಟು ಬೆಳೆ ಬೆಳೆದಿನಿ, ಕುರಿ ಮಾಡಿನಿ, ಈಗ 5 ಸೊಸ್ತರಿಗೆ, ಒಬ್ಬ ಮಗಳಿಗೆ, ಎಲ್ಲಾರಿಗೆ 4 ತೊಲೆ ಬಂಗಾರ ಮಾಡ್ಸಿವಿ, ಎಲ್ಲ ಮಾಡ್ಸಿವಿ, ಎಲ್ಲ ಮಾಡ್ಸಿವಿ. ಅವಾಗ ಮದುವೆಗೊಳಗ ಅವಾಗ 2 ತೊಲೆ, ಇವಾಗ 4 ತೊಲೆ. ಅಂದ್ರೆ ಒಂದು ನಿಮ್ಮ ಪ್ರಯಾಣ ಶುರುವಾಗಿದ್ದೆ ತುಂಬಾ ಕಷ್ಟದಿಂದನೇ ಜೀವನ ಶುರುವಾಯ್ತು. ಹೋಸ ಯೋಗ ತಿಂದಿಲ್ಲ, ಒಬ್ಬರ್ತಿದ್ದಿಲ್ಲ, ಒಬ್ಬತ್ತಗೊಂದೇ ಒಂದ 8 ಓದಿದ್ ನೋಡು. ಅಷ್ಟೇ ಅವ್ರು ಬುದ್ಧಿವಂತರಾಗ್ಯಾರ ಸರ್, ಲಾರಿಗೆ ಹೋಗ್ತಾರೆ. ಚೆನ್ನಾಗಿದೆ ಅವ್ರ ಜೀವನ, ಅವರೆಲ್ಲ ಚೆನ್ನಾಗಿ ಹೋಗ್ತಿದ್ದಾರೆ, ಚೆನ್ನಾಗಿದೆ. ಈಗ ವಿಶೇಷವಾಗಿ ಹೇಳಿ, ರೇಷ್ಮೆ ಬೆಳೆ ಲಾಭದಾಯಕ ಅದು? ಹೌದು ಸರ್. ಈ ಬೆಳೆ ಬೆಳಿಬೇಕು ಅನ್ನುವಂತ ಪ್ರೇರಣೆ ಹೆಂಗಾಯ್ತು, ಯಾರನ್ನ ನೋಡಿ ನೀವು ಪ್ರೇರಣೆ ಒಳಗಾದ್ರಿ, ಹೇಗೆ ಸರ್? ಎಲ್ಲ ನೋಡಿದೀವ್ ಸರ್. ಆಗ ಈಗ ಬೆಳೆ ಮೊದ್ಲು ಬಾಳೆ ಹಾಕಿದ್ವಿ, ಪಪ್ಪಳ ಹಾಕಿದ್ವಿ, ಎಲ್ಲ ಹಾಕಿದ್ವಿ, ಎಲ್ಲ ಲಾಸ್ ಆಗ್ಬಿಡ್ತು, ಎಲ್ಲ ಲಾಸ್ ಆದ್ ಮತ್ತೆ ತೆಗ್ದು ಇದನ್ನ ಹಾಕಿ. ಓಹೋಹೋ, ಇದು ಲಾಭದಾಯಕ ಅಂತ ನಿಮ್ಗೆ ಗೊತ್ತಾಯ್ತ? ಈ ಬೆಳೆ ಸರ್, ಈಗ ಎಲ್ಲವೂ 6 6 ಒಂದ್ ಬೆಳೆ ಬರ್ತಾ ಸರ್. ಇದು ತಿಂಗಳಿಗೆ ಒಂದ್ ಬೆಳೆ ಸಿಗ್ತದ ಸರ್, ಇದರಷ್ಟು ಇಳುವರಿ ಯಾವ್ದು ಇಲ್ಲ. ನೀನ್ ಹೆಂಗ್ ಸಾಕ್ತಿ ಹಂಗ ಸೆಕೆಂಡ್ ಬಂದೆ ನಾನು ಅಷ್ಟೇ ಮಾರ್ಕೆಟ್ಗೆ, ಇಡೀ ರಾಮನಗರಕ್ಕೆ ಸೆಕೆಂಡ್ ಆತ್ ನಂದು. ಅಂದ್ರೆ ರೇಷ್ಮೆ ಗುಣಮಟ್ಟದಿಂದ? ಗುಣಮಟ್ಟದಿಂದ. ಓಹೋ, ಗುಣಮಟ್ಟದಿಂದ ಗೂಡಿನ ಕ್ವಾಂಟಿಟಿ ಕ್ವಾಲಿಟಿ. ಹೇಗೆ ಅದನ್ನ ಹೆಂಗ್ ಡಿಸೈಡ್ ಮಾಡ್ತಾರೆ, ಹೆಂಗಿತ್ತು ನಿಮ್ಮ ರೇಷ್ಮೆ? ಒಳ್ಳೆ ಬೆಸ್ಟ್ ಟೈಟ್ ಇತ್ತು ಸರ್, ಕುಳಿತಿದ್ದಂಗೆ. ಸೊ ಅಲ್ಲೆಲ್ಲ ಟೆಸ್ಟ್ ಮಾಡಿ ಎಲ್ಲ ಸರ್, ಮಾರ್ಕೆಟ್ ಸರಿಗೆ ಒಂದು 15 ಐತೆ ಸರ್ ಅದು. ಮಾರ್ಕೆಟ್ಗೆ ಸೆಕೆಂಡ್, ಈ ಮಾರ್ಕೆಟ್ ನಲ್ಲೇ ನಿಮ್ದು ಸೆಕೆಂಡ್ ಸೆಕೆಂಡ್ ಬಂತು. ಚೆನ್ನಾಗಿದೆ ಅನ್ನೋ ಕಾರಣ. ಯಾವಾಗ ಅದು, ಎಷ್ಟು ವರ್ಷದಿಂದ? ಈಗ ಒಂದು 3 ಸರ್. ಈಗಲೂ ಅದೇ ಕ್ವಾಲಿಟಿ ಐತೆ ಸರ್? ಈಗಲೂ ಅದೇ ರೇಟ್ ಐತೆ, ಸ್ವಲ್ಪ ರೇಟ್ ಕಮ್ಮಿ ಆಗ್ಯದ ಸರ್. ಬಹಳ ಮಾಲ್ ಬರ್ತದಲ್ಲ, ಅದೇ ನೀನು ಹೆಂಗ ಎಲ್ಲಾರು ತಾಂಬಕ್ ಬರಂಗಿಲ್ಲ, ಹೈಯೆಸ್ಟ್ ಇರ್ಬೇಕು ಅಲ್ಲಿ, 100 ಗ್ರಾಮ ಚೆಕ್ ಮಾಡ್ತಾರ ಸರ್. ಅದ ಹೈಯೆಸ್ಟ್ ಬಂದ್ನಪ್ಪ ಅಂದ್ರೆ ಅದ ಅದ್ರಾಗ 2 ನಮೂನೆ ಐತೆ, CB 1 ಬಯೋಟ್ 1 ಅಂತ. ಅದ CB ಸ್ವಲ್ಪ ಕಮ್ಮಿ. ಅದ್ರಾಗ ಇಲ್ಲಿ ಈಗ ನಾವು ಹುಳ ಮೇಯಿಸ್ತೀವಲ್ಲ, ಆ ಹುಳ ಈಗ ಆ ಮೇಸಿನ ಮೇಲೆ ಚಂದ್ರಿಕೆಗೆ ಬಿಡ್ತೀವಿ ಸರ್, ಅಲ್ಲೇದೇವ ಚಂದ್ರಿಕೆ. ಆ ಚಂದ್ರಿಕೆಗೆ ಬಿಡೋ ಬದಲು ಇನ್ನ ಒಂದು ರೂಟರ್ ಗೂಡು ಅಂತ ಐತೆ, ಅದಕ್ಕೆ ಬಿಟ್ರೆ ಮಾತ್ರ ಹೈಯೆಸ್ಟ್ ಬರ್ತದ ಸರ್, ಕರೆಕ್ಟ್ ಕಟ್ತತೆ. ಇಲ್ಲಿದ್ದ ನಿಮ್ ಒಂದ್ ಎಳೆ ಬಿಚ್ಚಿದ್ನಪ್ಪ ಅಂದ್ರೆ ಹೊಸಪೇಟಿಗೆ ಹೋಗ್ತದ ಸರ್. ಅದು ಅಷ್ಟು ನೂಲು, 3 ಅಗಲು, 3 ರಾತ್ರಿ ಕಟ್ತತೆ ನೂಲು, ಬಾಯಾಗದ್ದ ಅಷ್ಟು ನೂಲು ಬಿಡ್ತತೆ, 3 ಅಗಲು, 3 ರಾತ್ರಿ. 7 ದಿನದಾಗ ಮಾರ್ಕೆಟ್ಗೆ ಹೋಗ್ಬೇಕು, 7 ದಿನದಾಗ ಹೋಯ್ಲಿ ಅಂದ್ರ 11 ದಿವಸದಾಗ ಅದು ಮರಿಯಾಗಿ ಮತ್ತೆ ಹೊರಗ್ ಬರ್ತತೆ. ಸರಿ, ಈಗ ನಿಮ್ಗೆ ಈ ರೇಷ್ಮೆಯನ್ನ ನಾನು ಬೆಳಿಬೇಕು, ಈ ಒಳ್ಳೆ ಗುಣಮಟ್ಟದಲ್ಲಿ ಬರಬೇಕು ಅಂದ್ರೆ ಒಂದ್ ಸಣ್ಣ ಮಾಹಿತಿ ಬೇಕು, ಏನ್ ಮಾಡ್ಬೇಕು ಏನಿಲ್ಲ, ತರಬೇತಿ ಬೇಕು, ಎಲ್ಲೋ ಹೋಗಿ ನೋಡ್ಕೊಳ್ಬೇಕು ಕಲಿಬೇಕು ಅನ್ನೋದು ಇರ್ತದಲ್ವಾ? ಹೌದು ಸರ್. ನೀವು ಏನ್ ಮಾಡಿದ್ರಿ ಇದಕ್ಕೆಲ್ಲ ಸಿದ್ಧತೆ ಹೇಗೆ ಮಾಡ್ಕೊಂಡು? ಏನಿಲ್ಲ ಸರ್, ನಾನು ಮಾಡ್ತಾ ಮಾಡ್ತಾ ನಮಗೆ ಒಬ್ಬರು ಬರ್ತಾರ ಸರ್, ಅಲ್ಲ ರೇಷ್ಮೆ ಇಲಾಖೆಯಿಂದ ಹಿಂಗ್ ಮಾಡ್ಬೇಕು ನೋಡಪ್ಪ ಅಂತ. ನಾನ್ ಟ್ರೈನಿಂಗ್ ಹೋಗಿಲ್ಲ, ಏನು ಹೋಗಿಲ್ಲ, ಏನೇನು ಹೋಗಿಲ್ಲ. ಅದು ಒಂದು ಬೆಳೆ ತಗ್ಗ ಅಂತ ತೋರಿಸಿದ್ರು ಅವರು, 3 ದಿನದಾಗ ಒಂದು ಪರ್ಯ ಬರ್ತತೆ, 4 ದಿನದಾಗ ಒಂದು ಪರ್ಯ ಬರ್ತತೆ, 3 ಪರ್ಯ ಬರ್ತಾವ ಸರ್ ಅದಕ್ಕೆ. ಹಂಗ ಮಗ ಮೇದಿಲ್ಲ 24 ದಿವಸ, ಅವಾಗ ಸೆಟ್ ಮಾಡ್ಬೇಕು ಕರೆಕ್ಟ್ ಆಗಿ, ಎಲ್ಲವೂ ಅನ್ಸೈಜ್ ಆಗ್ಲಿಲ್ಲದಂಗ ಸೆಟ್ ಮಾಡ್ಕೋಬೇಕು. ಆಮೇಲೆ ಸೆಟ್ ಮಾಡಿದ್ಮೇಲೆ 3 ದಿನ 4 ದಿನ ಎದ್ಮೇಲೆ 8 ದಿನ 9 ಸಮೇತತೆ. ಅವಾಗ 10 ಜನ ಲೇಬರ್ ಬೇಕು, 10 ಜನ ಅಂದ್ರೆ ನಮ್ ಕುಟುಂಬನೆಲ್ಲ ಅದಕ್ಕೆ ಹಾಕ್ತಿದ್ದೆ, ಹಾಕ್ತೀರಿ 10 ತಕ್ಕ ಇಬ್ಬರ ಗಂಡ ಹೆಣತಿ ಮಾಡ್ಕೊಂಡು ಹೋಗ್ಬೋದು. ಮೇವು ಹಾಕ್ಲಿಕ್ಕೆ ಅಷ್ಟು ಜನ ಬೇಕೇ, ಅಷ್ಟು ಜನ ಬೇಕು ಸರ್. ಈಗ ನೋಡಿ, ರೇಷ್ಮೆ ಹುಳಗೆ ಬೇಕಾಗುವಂತ ಆಹಾರ ಹಿಪ್ಪುನೇರಳೆ. ಹೌದು ಸರ್. ಇದನ್ನ ಬೆಳಿಲಿಕ್ಕೆ ಬಹಳ ಸಾವಯವ ಪದ್ಧತಿಯಲ್ಲೇನೆ ಮಾಡಬೇಕು. ಹೌದು, ಯಾವುದೇ ಔಷಧಿ ಸಿಂಪರಣೆ ಟಚ್ ಇಲ್ಲ ಸರ್. ಅಂತ ಹಿಪ್ಪುನೇರಳೆಯ ಗುಣಮಟ್ಟವನ್ನ ಕಾಪಾಡ್ಕೊಳ್ಳಕ್ಕೆ ಏನೇನ್ ಕೊಡ್ತೀರಿ ಭೂಮಿಯ ಫಲವಂತ? ಎರೆಹುಳ ಗೊಬ್ಬರ ಕೊಡ್ತಿದ್ದೆ ಸರ್. ಓಹೋ, ಎರೆಹುಳ ಸಾಕಿ ಅಗ್ರಕಲ್ಯಾಗಿದ್ದ ಹುಳ ತಂದಿದ್ದೆ ಒಂದ 5-6 ಕೆಜಿ, ಈಗ ಹೊಲಕ್ಕೆ ಬಿಟ್ಬಿಟ್ಟಿನಿ ಸರ್. ನಾನು ಎರೆಹುಳು ಗೊಬ್ಬರ ಅಂದ್ರೆ ಎರೆಹುಳುಗಳನ್ನೇ ನಿಮ್ ಹೊಲದಲ್ಲಿ ಓಡಾಡೋಂಗಿದೆ? ಅವಾಗ ಈಗ ತೆಗ್ದ್ರೆ ಬರೀ ಎರೆಹುಳು ಬರ್ತಾವ ಸರ್, ಇಷ್ಟು ಉದ್ದ ಗಾಂಡದೋಳ ಅಲ್ಲಿ ಐತ ಸರ್, ಆ ಕಡೆ ಕಟ್ಟಿನಿ. ಅದ್ರಾಗ ಸಗಣಿ ಎಲ್ಲ ಕುರಿ ಗೊಬ್ಬರ ಸಗಣಿ ಆಕಳ ಇತ್ತಲ್ಲ ಅದಕ್ಕೆ ಹಾಕ್ತಿದ್ದೆ, ಎರೆಹುಳು ಗೊಬ್ಬರನು ಮಾಡ್ತಾ ಇದ್ದೆ. ಹೌದು, ಜೊತೆಗೆ ನಿಮ್ ಹೊಲದಲ್ಲೂ ಎರೆಹುಳು ಇದಾವೆ? ಹೌದು ಸರ್. ಈಗ ಮತ್ತೆ ಈಗ ಅಡಿಕೆ ಹಾಕ್ಬಿಡಪ್ಪ, ಉಪ್ಪು ಆತ ನನ್ನ ಕೈಲಿ ಆಗಲ್ಲ ಅಂತೇಳಿ ಅಡಿಕೆ ಹಾಕ್ಸಿಬಿಟ್ಟೆ ಸರ್. 3 9 ಇದೆ ಅಲ್ಲಿ ಅಡಿಕೆ ಬಿಟ್ಟ ಸರ್, 5 ಬರೋದಲ್ಲ ಅಂತ ಇದು ಮಾಡಿದೆ, ನೀವು ತೋರಿಸ್ತೀನಿ. ಪ್ರತಿ ತಿಂಗಳು ರೇಷ್ಮೆ ಗೂಡು ರೆಡಿ ಆಗ್ತದೆ? ಹೌದು ಸರ್. ಅದೇ ಎಷ್ಟು ನಂಬರ್, ಎಷ್ಟು ಕ್ವಿಂಟಲ್ ಬರ್ತದೆ? 1 ಬರ್ತದೆ ಸರ್, 100 100 ಮಟ್ಟಿಗೆ 1 ಕ್ವಿಂಟಲ್ ತೆಗ್ದಿನ. 100 ಮಟ್ಟೆಲ್ಲೇ ಮಾಡ್ತೀರಾ, ಜಾಸ್ತಿ ತರ್ತೀರಿ? ಜಾಸ್ತಿ 200 ತರ್ತೀವಿ. ಪ್ರತಿ ತಿಂಗಳು? ಈಗ ರೇಷ್ಮೆ ಮೊಟ್ಟೆ ತರುವಂತ ಒಂದ್ ಪದ್ಧತಿ ಇದೆ. ಹೌದು ಸರ್. ಕೆಲವರು ರೇಷ್ಮೆ ಹುಳುಗಳನ್ನ 2-3 ಜ್ವರದ ನಂತರನೂ ತರ್ತಾರೆ. ಹೌದು ಸರ್. ನೀವು ಯಾವ್ದನ್ನ ಫಾಲೋ ಮಾಡ್ತೀರಾ? ಮೊದ್ಲೆಲ್ಲ ಮೊಟ್ಟೆ ಇಟ್ಟು ಓಡಿಸ್ತಿದ್ದೆ ಸರ್. ಇವಾಗ ಆಗಂಗಿಲ್ಲ ಸರ್ ನನ್ನ ಕೈಲಿ, ಹುಳನೇ ತರಿಸ್ತೀನಿ. ತರಿಸ್ತೀರಿ? ಹೌದು. ಎರಡನೇ ಜರ ಪಾಸ್ ಮಾಡಿ ಕೊಡ್ತಾರ, ನಾವು ನಾಲ್ಕನೇ ಜರ ಹಣ್ಣು ಹುಳ ಮಾಡಿ ನಾವು ಮಾರ್ಕೆಟ್ಗೆ ಹೋಯ್ತೀವಿ. ಎಲ್ಲಿಂದ ತರ್ತೀರಿ ಹುಳುಗಳನ್ನ? ರಾಮನಗರದಿಂದ ಬರ್ತಾ ಸರ್. ಅಲ್ಲಿಂದಾನೆ ತರಿಸ್ಕೊಳ್ತೀರಾ? ಇಲ್ಲಿ ಇಲ್ಲಿ ಹತ್ತಿರದಲ್ಲಿ ಜಾಕಿ ಈಗ ಹತ್ತಿರದಾಗ ಮಾಡ್ಯಾರ ಸರ್, ಇಲ್ಲಿ ಕೆರ್ನಾಳಿಗೆ ಒಬ್ಬರು ಮಾಡ್ಯಾರ, ರಾಮಪುರದಾಗ ಒಬ್ಬರು ಮಾಡ್ಯಾರ, ಅದಕ್ಕೊಂದು ಬ್ರೋಕರ್ ಇರ್ತಾನೆ ಸರ್, ಅದು 4,000 ರೂಪಾಯಿಕ್ಕೆ 100 ಮೊಟ್ಟೆ, 5,000 ರೂಪಾಯಿಕ್ಕೆ ಈಗ 5,000 ಮಾಡ್ಯಾರ. ಒಂದು ಕ್ವಿಂಟಲ್ ಸಿಗ್ತದೆ ನಿಮ್ಗೆ ಪ್ರತಿ ತಿಂಗಳು? ಏನ್ ರೇಟ್ ಸಿಗುತ್ತೆ? ಅದು ನೀವು ಬೆಳೆಸ್ದಂಗ ಸರ್, ಅಲ್ಲಿ ಟೆಂಡರ್ ಮಾಡ್ತಾರೆ ಮುಸ್ಲಿಮ್ಸ್, ಅವ್ರ ಬೇಸ್ ನೂಲಿದ್ನಪ್ಪ ಅಂದ್ರೆ ರೇಟ್ ಮಾಡ್ತಾರೆ. ಎಷ್ಟು ಸಿಗುತ್ತೆ ಹೆಚ್ಚು ರೇಟ್ ಅಂದ್ರೆ? ಯಾವಾಗ ಸಿಕ್ಕಿದೆ ನಿಮ್ಗೆ ಹೆಚ್ಚು ರೇಟ್ ಅಂದ್ರೆ 900 ರೂಪಾಯಿ ಸಿಕ್ಕ ಸರ್, ಅದೇ ಸೆಕೆಂಡ್ ಬಂದಿರೋದ್ ನಾನು 5 ವರ್ಷ. 5 ವರ್ಷದಿಂದ? ಹೌದು, ಅವಾಗ ಬಂದಿದ್ದು. ಹೌದು. ಒಂದು ಕ್ವಿಂಟಲ್ಗೆ 90,000 ಮೇಲೆ ಸಿಕ್ಕಿದೆ. ಹೌದು ಸರ್. 1,00,000 ಆಗಿತ್ತು ಸರ್. ಓಹೋ, 3,000 ಮರಿ ತಂದಿದ್ವಿ, 4 ಕ್ವಿಂಟಲ್ ಆಗಿತ್ತು ಅವಾಗ. 3 ಕ್ವಿಂಟಲ್ ಆಗಿತ್ತು ಅವಾಗ. ಹೌದು ಸರ್. 2.5 ಲಕ್ಷದ ಮೇಲೆನೆ ಆದಾಯ ಒಂದೇ ತಿಂಗಳಲ್ಲಿ ತಗೊಂಡ್ ಬಂದ. ಹೌದು ಸರ್. ಈಗ ಆ ಇಳುವರಿ ಕಡಿಮೆ ಆಗೋದಕ್ಕೆ ಕಾರಣ ಏನು? ಮಕ್ಕಳೆಲ್ಲ ಬೇರೆ ಆದ್ರೆ ಈಗ ಸ್ವಲ್ಪ ಮೊಟ್ಟೆ ತರ್ತೀವಿ ಕಡಿಮೆ ಪ್ರಮಾಣದಲ್ಲಿ. ಅಮ್ಮ, ಈಗ ಈ ರೇಷ್ಮೆ ಬೆಳೆ ಮತ್ತು ಈ ರೇಷ್ಮೆ ಗೂಡು ನೋಡ್ಕೊಳ್ಳೋದ್ರಲ್ಲಿ ಹೆಣ್ಮಕ್ಳು ಏನೇನ್ ಕೆಲಸ ಮಾಡ್ತಿರ್ತೀರಿ? ನಾವ್ ಹೆಣ್ಮಕ್ಳು ತಪ್ಲ ಹಾಕ್ತೀವಿ, ತಪ್ಲ ಬಂದ್ ಕೊಡ್ತಾರೆ ಗಂಡ ಮಕ್ಳು, ನಾವ್ ಇಲ್ಲಿ ಹಾಕ್ಯಂತ ಇರೋದ. ರೇಷ್ಮೆ ಗೂಡು ಅಂದ್ರೆ ಒಂದ್ ರೀತಿ ICU ಇದ್ದಂಗೆ, ಅದು ಹೊರಗಡೆಯಿಂದ ಯಾವ್ದೇ ಕ್ರಿಮಿ ಕೀಟಗಳು ಅದು ಇದು ಏನು ಬರಬಾರ್ದು, ಅದನ್ನೆಲ್ಲ ಹೇಗ್ ಮ್ಯಾನೇಜ್ ಮಾಡ್ತೀವಿ? ನಾವೆಲ್ಲ ಪರ್ದೆ ಕಟ್ಕೊಂಡು ಎಲ್ಲ ಇಳಿಬಿಟ್ಟು ಎಲ್ಲ ಬಾಗ್ಲು ತೆಗೆದಂಗ ಮುಚ್ಚಿಬಿಡ್ತೀವಿ. ಮುಚ್ಚಿಬಿಡ್ತೀರಿ? ತೆಗೆದ ಇಲ್ಲ ಬಾಗ್ಲು, ನಾವೆಲ್ಲ ಪರ್ದೆ ಹಾಕ್ಯಂತ. ಮತ್ತೇನಾದ್ರೂ ಸಿಂಪರಣೆ ಮಾಡ್ತೀವಿ ಅಂದ್ರೆ ಬೇರೆ ಹುಳುಗಳು ಬರ್ಲಾರ್ದಂಗ, ಬೇರೆ ಹುಳುಗಳು ಬರ್ದಂಗ, ಇರ್ಬಿ ಬರ್ದಂಗ ಎಲ್ಲ ನೀರ್ ಹಾಕ್ತಿವಿ ಸುತ್ತ. ಎಂದಾದ್ರೂ ರೇಷ್ಮೆ ಹುಳುಗಳಿಗೆ ಸಮಸ್ಯೆ ಆಗಿತ್ತ? ಆಕತ್ರಿ, ಈಗ ನೊಣ ಜಾಸ್ತಿ ಆಗ್ಯಾರ, ಈಗ ಹಸುರಲ್ಲಿಗೆ ನೊಣ ಜಾಸ್ತಿ, ನೊಣಲಿದ್ದಲೇ ಬರ್ತಾವ, ಊಜಿ ಅಂತ ಹೊಡೆದ್ ಬಿಡ್ತಾವ, ಅವ ಹುಳ ಸತ್ತೋಗಿ ಬಿಡ್ತಾವ. ಆದ್ರೂ ಕೂಡ ಗಂಟಿಗೆ ಅವತ್ತು ಒಂದೇ ಬೆಳೆ ನನ್ ನೋಡಿ ಪಾಪ ಹಾಕಿದ್ರು ಅವ್ರು, ನಾನು ಹೇಳಿದೆ ಇಷ್ಟು ಕಷ್ಟ ಇತ್ತಪ್ಪ ಅಂತ, ಆದ್ರೂ ಕೂಡ ಕೇಳಿಲ್ಲ, 18 ಬೆಳೆ ಲಾಸ್ ಮಾಡ್ಕೊಂಡಾರ ಪಾಪ. ಇನ್ನು ಇಬ್ರು ಹಾಕ್ಯಾರ ನನ್ ಜೋಡಿ ಇದೇ ಊರಾಗ. ಅಂದ್ರೆ ಈಗ ಇಷ್ಟು ಪ್ರಮಾಣದಲ್ಲಿ ತಿಂಗಳಿಗೆ ಒಂದು 1 ಲಕ್ಷಕ್ಕಿಂತ ಕೊರತೆ ಇಲ್ಲ? ಇಲ್ಲ ಸರ್. ನಿಶ್ಚಿತ ಆದಾಯವನ್ನು ತಂದು ಕೊಡುತ್ತದೆ. ಹೌದು ಸರ್. ಯಾವ ಬೆಳೆ ಇಲ್ಲ ಇದ್ರಂತೆ, ಕಷ್ಟಪಡ್ಬೇಕು, ಕಷ್ಟಪಡ್ಬೇಕು. ಅದರಿಂದ ಬಹಳ ಇಂಪ್ರೂವ್ ಆಗಿವೆ ಸರ್ ನಾವು. ಭೂಮಿ ಕೊಂಡಿವಿ, ಪ್ಲಾಟ್ ಕೊಂಡಿನಿ, ಎಲ್ಲ ಇಂಪ್ರೂವ್ ಐತೆ. ಒಂದ್ ಕಾಲಕ್ಕೆ ದನ ಕಾಯ್ತಾ ಇದ್ರಿ, ಅಮಲಿ ಮಾಡ್ತಾ ಇದ್ರಿ. ಹೌದು. ಇವತ್ತು ಆ ಜಿನ್ನಪ್ಪ ಸುಮಾರು ಎಕರೆ ಹೊಲದ ಒಡೆಯ ಸರ್. ಎಲ್ಲೆನ ಹೋಗ ಸಾಲ ಕೊಡ್ತಾರ ಸರ್. ಇಲ್ಲಿಂದ ಬಳ್ಳಾರಿಗೆ ಹೋದ್ರೆ ಬಳ್ಳಾರಿಗೆ ಒಂದು ಗಾಡಿ ಮಾಡಿವಿ ಸರ್, ಆ ಗಾಡಿ ಸಾಮಾನು ಕೇಳಿದ್ರೆ ಜಿನ್ನಪ್ಪ ಅಂದ್ರೆ ಕೊಡ್ತಾರ. ಇಲ್ಲಿ ಆಮೇಲೆ ಕೊಡ್ತಾನೆ ಜಿನ್ನಪ್ಪ. ಹೌದು ಸರ್. ಎಲ್ಲರಿ ನಾವ್ ಹಂಗ ಇದೆ, ನಾನು ಕೊಟ್ಟನಂತ ಇದಿಲ್ಲ ಸರ್, ಎಲ್ಲರಿಗೆ ನಾನು ಹಂಚುಂ. ಕಷ್ಟ ಸುಖ ಸುರುಟಿ ಗಿರಿಟಿ ಖಂಡಿತ. ಅಂದ್ರೆ ಈಗ ಶೂರಿಟಿ ಸಮಸ್ಯೆಗಳಾಗಿದ್ವು ಯಾವಾಗಾದ್ರೂ? ಆಗ್ಯಾವ ಸರ್. ಕೈಲಿಂದ ಕಟ್ಟಿನಿ, ಕಟ್ಲಿಲ್ಲ ಮತ್ತೆ ಅವ್ರು ಏನ್ ಮಾಡ್ತೀರಿ, ಪ್ರಾಣ ಕಳ್ಕೊಂಡ್ ಹೊತ್ತು ಬಂದಿರ್ತತೆ, ಅವಾಗ ಕೈಲಿಂದ ಕಟ್ಟಿನಿ. ಸೊ ಹಿಂಗೆ ಜಿನ್ನಪ್ಪ ಅಂದ್ರೆ ಈ ತರ ಸಾಮಾಜಿಕವಾಗಿಯೂ ಸಹಿತ ಸಹಾಯ. ಹೌದು ಸರ್. ಊರಕ್ಕೆ ಎಲ್ಲರಿಗ ಗೊತ್ತಾಯ್ತು ಸರ್. ಅಡಿಕೆ ಬೆಳಿಲಿಕ್ಕೆ ಯಾವಾಗ ಪ್ಲಾನ್ ಮಾಡಿದ್ರಿ? ಅದೇ ಸರ್, ಅದೇ ಕಡೆಗೆಲ್ಲ ಬೆಳಿತಿದ್ರಲ್ಲ, ನಾವು ಮಗಳಿಗೆ ಬೆಂಗಳೂರಿಗೆ ಕೊಟ್ಟಿವಿ, ದಾರಿ ಹೋಗೋ ಕಾಲಕ್ಕೆ ನೋಡ್ಕೊಂತೀವಿ, ಗುಡ್ಡದ ಕೊಡಗ ಹಾಕ್ಯಾರ ಸರ್ ಅವರು ಅಡಿಕೆ, ಅದಕ್ಕಲ್ಲಿ ಸಸಿ ತಂದು ಹಾಕಿದೆ ನಾನು. ಮಗಳನ್ನ ಬೆಂಗಳೂರಿಗೆ ಕೊಟ್ಟಿದ್ರ? ಹೌದು ಸರ್. ಒಬ್ಬ ಮಗಳು. ಮಳಿಯ ಏನ್ ಮಾಡ್ತಾರೆ? ಎಲೆಕ್ಟ್ರಾನಿಕ್ ಇಂಜಿನಿಯರ್ ಸರ್. ಅವ್ರು ಹೇಳಿದ್ರ ಅಡಿಕೆ ಹಾಕ್ಬೋದು ನೀವು ಅಂತ? ಇಲ್ಲ ಸರ್, ಅವ್ರು ಇದ್ರ ಬಗ್ಗೆ ಗೊತ್ತಿಲ್ಲ, ಹೊಲಕ್ ಅವ್ರು. ಅದೇ ಅಡಿಕೆ ಫಲ ಬಂದಿದೆ? ಬಂದದ ಸರ್, ಅದು ಒಂದ್ಸಲ ನಾನು ಇನ್ನ ಅದು ಈಗ ಮೊದಲನೇ ಫಲ. ಮೊದಲನೇ ಫಲ ಸರ್. 3 ವರ್ಷ 9 ತಿಂಗಳಾಗ ಬೆಳೆ ಬಂದದ ಸರ್. ಅದ 5 ವರ್ಷಕ್ಕೆ ಬರೋದು ಅಂತ ಬೆಳಿಸಿವಿ, ಗೊಬ್ಬರ ಹಾಕಿ. ಬೇಗನೆ ಬಂದಿದೆ? ಹೌದು. ಚೆನ್ನಾಗಿ ಬಂದತ್ತೆ. ಅಡಿಕೆ ಮಾರ್ಕೆಟ್ ಬಗ್ಗೆ ನಿಮ್ಗೆ ಮತ್ತೆ ಮುಂದೆ ಹೇಗೆ ಮಾಡೋದು? ಅದೇ ಯಾರಿಗನ ಬಲ್ಲಾರ್ ಗಿಡಕ್ಕಂದು ಒಂದ್ಸಲ ಹೋಗಿ ನೋಡ್ಕೊಂಡ್ ಬಂದ್ಬಿಟ್ಟು ನಾನೇ ತಯಾರ ಮಾಡ್ತೇನೆ ಸರ್. ಇಲ್ಲಿ ಎಲ್ಲ ಕುಡುಗೋಲಿ ಹೇಳಿದ್ರು ಅಡಿಕೆ ಮಾಡ್ಬೇಕಂತೆ, ಅದನ್ನ ಕುಚ್ಚಬೇಕಂತೆ, ಅದೆಲ್ಲ ನಾನ್ ಮಾಡ್ತೇನೆ ಅಂತ ಹೇಳಿದ್ದೀನಿ. ಚಿಕ್ಕಮಗಳೂರು ಕಡೆ ಹೋಗ್ಬೇಕು ನೀವು ಮತ್ತೆ? ನೀವು ಅದು ಹೆಂಗನ ಸರ್ ಗೊತ್ತಿಲ್ಲ. ಮತ್ತೆ ಬೇರೆ ಏನೇನ್ ಬೆಳೆ ಬೆಳಿತೀರಿ ಜನಪರ? ಮೆಕ್ಕೆಜೋಳ ಬೆಳಿತೇನೆ ಸರ್. ಆಹಾರ ಬೆಳೆಗಳು ಏನ್ ನಿಮ್ಗೆ ಬೇಕಾಗುವಂತ, ನಿಮ್ಮ ಕುಟುಂಬಕ್ಕೆ ಬೇಕಾಗುವಂತ? ನಮ್ಮ ಊರ ಕುಟುಂಬ ಬೆಳೆ ಅಂತಂದ್ರೆ ಯಾರು ಸಜ್ಜೆ ಜೋಳ ಹಾಕಂಗಿಲ್ಲ ಸರ್. ಮತ್ತೆ ಇದು ಮುಂದೊಂದು ದಿನ ನಿಮ್ಗೆ ಹಣಕಾಸು ಸಿಗುತ್ತೆ, ಎಲ್ಲ ಸಿಗುತ್ತೆ, ಒಪ್ಕೊಳ್ಳೋಣ. ಆದ್ರೆ ಮುಂದೊಂದು ದಿನ ಕುಟುಂಬಕ್ಕೆ ಬೇಕಾಗುವಂತ ಪೌಷ್ಟಿಕ ಆಹಾರ ಧಾನ್ಯಗಳ ಬೆಳೆ ಬೆಳೆಯೋದು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಹೌದು ಸರ್, ಇದು ಶೇಂಗಾ, ಇದು ಸಮಸ್ಯೆ ಆಗುತ್ತೆ. ಶೇಂಗಾ ಹಾಕ್ತೀನಿ, ರಾಗಿ ಹಾಕ್ಬೇಕಂತ ಊಟಕ್ಕೆ. ಅದಾದ್ರೆ ಕನಿಷ್ಠ ನಿಮ್ಮ ಮನೆಗೆ ಬೇಕಾದಷ್ಟು ಅದ್ರ ಬೆಳ್ಕೋಬೇಕಲ್ವಾ? ಬೆಳಿತೀನಿ ಸರ್, ರಾಗಿ ಹಾಕ್ತೀನಿ. ರಾಗಿ ಬೆಳಿತೀರಿ? ಹೌದು ಬೆಳಿತೀನಿ ಸರ್. ರಾಗಿ ಬೆಳಿತೀನಿ, ಶೇಂಗಾ. ಶೇಂಗಾ ಅದ ಎಲ್ಲ ಕುರಿಗಳಿಗೆ ಮೇಯಿಸ್ತೀನಿ ಸರ್. ಅದು ಮತ್ತೆ ಈಗ ರೇಷ್ಮೆ ತಪ್ಪಲೆಲ್ಲ ಉಳಿದ್ರದೆಲ್ಲ ಕುರಿಗಳಿಗೆ ಮೇಯಿಸ್ತೀನಿ. ದನ ಕರುಗಳು ಎಷ್ಟಿದಾವೆ ನಿಮಗೆ? ದನ ಕರುಗಳು 9 ಇದ್ದವು ಸರ್. ಆಗಳ ದೇಶಿ ತಳಿಗಳು? ಕುರಿ ಅದಾವ ಸರ್, ಕುರಿ ಅದಾವ. ಕುರಿಗಳು ಎಷ್ಟು ಸಾಕಿದ್ರಿ? ಕುರಿಗಳು 20 ಅದಾವ ಸರ್. ಬರೀ 5 ತಂದಿದ್ದೆ ಸರ್, ಕೊರೋನಾದಾಗ ತಂದಿದ್ದೆ ಈಗ 2 ವರ್ಷದ ಮುಂದೆ. ಕೊರೋನಾ ಟೈಮ್ ಅಲ್ಲಿ? ಕೊರೋನಾ ಟೈಮ್ ನಲ್ಲಿ ಸುಮ್ನೆ ಅಕ್ಕಂದು ಹೋಗದ್ ಆತ ಕಟ್ಗರನ 500 ರೂಪಾಯಿ ಆತ ಹೆಚ್ಚಿಗೆ ಕೊಟ್ಟು 5000 ರೂಪಾಯಿ ಕೊಂಡು ತಂದಿದ್ದೆ. ಅದು ಈಗ 30 ಆಗ್ಯಾವ ಸರ್. 30 ಕುರಿಗಳಾಗಿ? ಹೌದು ಸರ್. ವರ್ಷ ಮಾರಾಟ ಮಾಡ್ತೀನಿ ಸರ್. ಮೊನ್ನೆ ಬಕ್ರೆ ಹಬ್ಬದಾಗ 1 ಲಕ್ಷದ ಮಾರಿದ್ದೆ, 4 ಕ್ಕೆ 30,000 ರೂಪಾಯಿ ಒಂದು. ಹಂಗ ಬೆಳೆಸಿದ್ದೆ ಸರ್. ಅಂದ್ರೆ ಒಳ್ಳೆ ಆಹಾರ ಇಲ್ಲಿ ಸಿಗುತ್ತೆ ನಿಮ್ಗೆ? ಒಳ್ಳೆ ಆಹಾರ ಕುರಿಗಳಿಗೆ. ನಮ್ಮ ಮನೆಯಲ್ಲಿ ಇರಲ್ಲ, ಇಲ್ಲೇ ಇರ್ತೇನೆ, ಇಲ್ದ್ರೆ ಊರಕ್ ಕೂಡ ಇರಲ್ಲ. ಬಹಳ ತೋಟ ಇದೆ, ತೋಟದಲ್ಲಿ ಮನೆ ಇದೆ. ಹೌದು ಸರ್. ರೇಷ್ಮೆ ಮನೆ, ರೇಷ್ಮೆ ಮನೆ ಇಲ್ಲೇ ಜೀವನ. ಹೌದು ಸರ್. ಈಗ ನಿಮ್ ಕುಟುಂಬದ ಬಗ್ಗೆ ಹೇಳಿ, ಯಾರೆಲ್ಲ ಕೃಷಿಯಲ್ಲಿ ತೊಡ್ಕೊಂಡು ಕೆಲಸ ಮಾಡ್ತಿರ್ತೀರಿ? ಅದೇ ಮಕ್ಕಳ ವಿದ್ಯಾಭ್ಯಾಸ ಏನೇನಾಗಿದೆ? ವಿದ್ಯಾಭ್ಯಾಸ ಇಲ್ಲ, ಮೊಮ್ಮಕ್ಳಿಗೆ ಅಂದೇ ಓದಿಸ್ಬೇಕು. ಈಗ ನನ್ ಮಕ್ಕಳಿಗೆ ಓದಿಸಿಲ್ಲ ಅಂತೇಳಿ ಮೊಮ್ಮಕ್ಕಳಿಗೆ ಓದ್ಸಕ್ ಹತ್ತೇನೆ ಸರ್. ಮೂಡುಬಿದ್ರಿಗೆ ಹಾಕಿನ ಭಯ. ಮೂಡುಬಿದ್ರಿಗೆ ಮಕ್ಕಳನ್ನ ಹಾಕಿದ್ರಿ? ಹೌದು, ಮಕ್ಕಳೆಲ್ಲ ಮತ್ತೆ ಅವ್ರವ್ರ ಕೆಲ್ಸಕ್ಕೆ ಹೋಗ್ತಾರೆ ಸರ್. ಮಾಡ್ತಾರೆ, ಡಿವೈಡೆಡ್ ಆಗ್ಯಾರ ಮೊನ್ನೆ, ಅದಕ್ಕಾಗಿ ನಿಂತತ್ತಿದೆ ಮನೆ ಕೊಡೋಗ ಅರ್ಧಕ್ಕೆ ನಿಂತತ್ತ. ತಂಬಲದ ಮನೆ ಅಂತೇಳಿ ಇದಕ್ಕೆಲ್ಲ ಮಾಡಿ ನಾವೇ ಕಟ್ಟಿವ್ರಿ. ಎಲ್ಲ ರೇಷ್ಮೆ ಮನೆ ನೀವೇ ಕಟ್ಟಿದ್ರಿ? ಹೌದು ಸರ್, ನಾವ್ ಹಾಕ್ಸಿವಿ, ನಾವೇ ಕಟ್ಟಿವಿ. ಇದಕ್ಕೆ ಸರ್ಕಾರದಿಂದ ಅನುದಾನ ಬಂದು ಎಷ್ಟು ಬಂದ್ರಿ? 3 ಲಕ್ಷ ಕೊಟ್ಟಿದ್ರು. ಹೌದು ಸರ್. ಬಟ್ ನೀವು ಕೆಲಸ ನೀವೇ ಮಾಡ್ಕೊಂಡು? ನಾವೇ ಮಾಡಿ. ಇನ್ನು ಹೊರಗ್ನವ್ರಿಗೆ ಕೊಟ್ರೆ ಹಣ ಎಲ್ಲ? ಹೌದು ಸರ್, ಎಲ್ಲ ನಾವೇ ಸ್ವಂತಕ್ಕೆ ಮಾಡಿರೋದು. ತುಂಬಾ ಟೆಕ್ನಿಕಲ್ ಆಗಿ ಮಾಡಿದ್ರಿ? ಹಾ ಸರ್, ಎಲ್ಲ ಒಪ್ಪಿದ್ರು ಸರ್, ಅವ್ರು ಬಂದು ಒಪ್ಪಿ ಕೊಟ್ಟು ಹೋಗಿರೋದು. ಈಗ ರೇಷ್ಮೆ ಹುಳುಗಳಿಗೆ ಅಟ್ಟ ಮಾಡಿದ್ರಲ್ಲ, ಅದೆಲ್ಲ ಕಬ್ಬಿಣದೇ ಮಾಡ್ಕೊಂಡಿದ್ರಿ? ಹೌದು ಸರ್, ನಾವೇ ಮಾಡಿರೋದು. ಹುಡುಗರು ಮಾಡ್ತಾರೆ? ಹುಡುಗರೇ ಮಾಡಿದ್ರು? ಹುಡುಗರು ಮಾಡ್ಯಾರ ಸರ್. ಮಕ್ಕಳು ಉದ್ಯೋಗಂತಾರೆ ಸರ್, ಓದಿಲ್ದ್ರ ಕೂಡ ಓದಿರ್ಕಿನ್ನ ಹೆಚ್ಚಿಗೆ ತಲೆ ಇತ್ತಾರೆ ಜನಪರ. ಈಗ ನನ್ಗೆ ಏನಂದ್ರೆ, ಈಗ ನಾವು ಎಲ್ಲೋ ಬೇರೆ ಬೇರೆ ಸುದ್ದಿಗಳನ್ನ ಕೇಳ್ತೀವಿ. ಹೌದು ಸರ್. ರೈತರು ಅಂದ್ರೆ ಕಷ್ಟ, ರೈತರು ಅಂದ್ರೆ ಒಂದ್ ರೀತಿಯಿಂದ ಏನೋ ಸಂಕಟ, ನೋವು, ಹತಾಶರು. ಬಟ್ ನಿಮ್ಮ ಜೀವನದ ಪ್ರಯಾಣವನ್ನ ನೋಡಿದ್ರೆ, ಕಷ್ಟಪಟ್ರೆ ಸುಖನೂ ಇದೆ, ಶ್ರೀಮಂತಿಕೆನೂ ಬರುತ್ತೆ ಅನ್ನೋದಕ್ಕೆ ನಿಮ್ಮ ಕುಟುಂಬದ ಒಂದು ಉದಾಹರಣೆ. ಹೌದು ಸರ್. ನಿಮ್ಮ ಅನುಭವ ಏನ್ ಹೇಳ್ತೀರಿ? ರೈತರು ಕಷ್ಟದಲ್ಲಿ ಇರ್ತೀವಿ ಅಂತ ಹೇಳ್ಕೊಳ್ಳುವಂತ ರೈತರಿಗೆ ಏನ್ ಕಿವಿ ಮಾತು ಹೇಳ್ತೀರಿ ನೀವು? ಎಲ್ಲ ಹೇಳಿದೆ ಸರ್, ಈಗ ಮಾಡ್ರ ಅಂತೇಳಿ ಹೇಳಿದ್ರೆ ಮಾಡಿದ್ರು, ಅವ್ರ ಕೈಲಿ ಆಗಿಲ್ಲ. ರೇಷ್ಮೆನೆ ಮಾಡ್ರಪ್ಪ ನೀವು, ಮುಂದಾಗ್ತಾರ ಅಂತ ಹೇಳಿದ್ದೆ. ಹೊಸ ತಲೆಮಾರಿನ ಯುವಕರಿಗೆ ನಿಮ್ಮ ಮಾರ್ಗದರ್ಶನ ಏನು? ಈಗ ಹುಡುಗರು ಭೂಮಿ ಇರ್ತದೆ, ಆದ್ರೆ ಅಲ್ಲಿ ದುಡಿಬೇಕು, ಮಾಡ್ಬೇಕು ಅನ್ನುವಂತ ಮನೋಭಾವಗಳು ಇತ್ತೀಚೆಗೆಲ್ಲ ಕಡಿಮೆ ಆಗ್ತದೆ. ಹೌದು ಸರ್, ಪೂರ್ತಿ ಕಡಿಮೆ ಆಗ್ತದೆ. ಅಂತವ್ರಿಗೆ ಏನಾದ್ರೂ ಪ್ರೇರಣೆ ಕೊಡುವಂತ ರೀತಿಯಲ್ಲಿ ನಿಮ್ ಇಲ್ಲಿ ಬಂದು ಕಲೀರಿ ಅಥವಾ ಏನಾದ್ರು ನೋಡ್ಕೊಳ್ರಿ ಅಂತ ಏನಾದ್ರು ಮಾರ್ಗದರ್ಶನಗಳು ಆಗ್ತಾ ಇರ್ತದ? ಅದೇ ಸರ್, ಈಗ ಕೋಳಿ ಮಾರ್ಕ್ ಮಾಡ್ರಪ್ಪ, ಕುರಿ ಸಾಕ್ರಿ, ಬೇಸೈತೆ, ಅದಕ್ಕೆ ದುಡಿಮೆ ಬೇಸೈತೆ, ಎಲ್ಲ ಬೇಸೈತೆ. ಬಹಳ ಕಷ್ಟ ಸರ್, ಅವ್ರು ಮಾಡಲ್ಲ, ಡೈವರ್ ಕೆಲ್ಸಕ್ಕೆ ಹೋಗಿ 1000 ತಾನ್ ಮನೆಗೆ ಇರ್ತಾರೆ. ಒಳ್ಳೇದು ಜಿನ್ನಪ್ಪ ಮತ್ತು ಪದ್ಮವರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ರೈತ ದಂಪತಿಗಳಾಗಿ ತಾವು ಭಾಗವಹಿಸಿ ತಮ್ಮ ಕೃಷಿಯ ಅನುಭವಗಳನ್ನು, ವಿಶೇಷವಾಗಿ ರೇಷ್ಮೆ ಬೆಳೀತಾ ಬೆಳೀತಾ ಸಾಕಷ್ಟು ಆರ್ಥಿಕವಾಗಿ ಸುಧಾರಣೆಯನ್ನು ಕಂಡುಕೊಂಡು ಇವತ್ತು ನಿಮ್ಮ ಕುಟುಂಬ ಆರ್ಥಿಕವಾಗಿ ಸುದೃಢವಾಗಿದೆ, ಮತ್ತೆ ಹೀಗೆ ಈ ಸದೃಢತೆ ಇರಲಿ, ಮುಂದಿನ ಪೀಳಿಗೆಗಳಿಗೂ ಸಹಿತ ನಿಮ್ಮ ಜ್ಞಾನ, ನಿಮ್ಮ ಅನುಭವ, ನಿಮ್ಮ ಶ್ರಮ ಅದು ಹಂಚಿಕೆಯಾಗಲಿ, ಅವರ ಅನುಭವ ಮತ್ತಷ್ಟು ಗಟ್ಟಿಯಾಗಲಿ ಅಂತ ಆಶಿಸ್ತಾ ನಮ್ಮೊಂದಿಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಕೇಳಿದರೆ ಇದುವರೆಗೆ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ದಂಪತಿಗಳಾದಂಥ ಶ್ರೀ ಜಿನ್ನಪ್ಪ ಮತ್ತು ಪದ್ಮ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಇನ್ನು ಈಗ ಕೆಲವು ಕೃಷಿ ಗೀತೆಗಳು. ರೋಗ ಕೀಟಗಳ ಬಾಧೆ ಇಲ್ಲದಿದ್ದರೆ ಮತ್ತು ಸೂಕ್ತ ಹವಾಮಾನವಿದ್ದರೆ ಎಲ್ಲ ಬೆಳೆಗಳಿಂದಲೂ ಹೆಚ್ಚಿನ ಇಳುವರಿ ನಿರೀಕ್ಷಿಸಬಹುದು. ಗೋಧಿಗೆ ಬರುವ ರೋಗ ಹಾಗೂ ತಗಲುವ ಕೀಟಗಳ ಹತೋಟಿಯಿಂದ ಉತ್ಪಾದನೆ ಹೆಚ್ಚಾಗುತ್ತೆ. ಕರ್ನಾಟಕದಲ್ಲಿ ಗೋಧಿ ಅಭಿವೃದ್ಧಿ ಕಾರ್ಯವು 1956 ನಂತರ ವ್ಯವಸ್ಥಿತವಾಗಿ ಸಾಗಿರುವುದು ಇತಿಹಾಸ. ಗೋಧಿ ಬೆಳೆಯು ಒಂದು ಪ್ರಮುಖ ಹಿಂಗಾರಿ ಬೆಳೆ. ಚಪಾತಿ, ರವೆ ಹಾಗೂ ಕಪಲಿ ತಳಿಗಳನ್ನು ಕರ್ನಾಟಕದಲ್ಲಿ ಬೆಳೆಯುತ್ತಿರುವುದರಿಂದ ಕರ್ನಾಟಕವು ಗೋಧಿ ಬೇಸಾಯದಲ್ಲಿ ವೈಶಿಷ್ಟ್ಯತೆಯನ್ನು ಹೊಂದಿದೆ. ನೀರಾವರಿ ಪ್ರದೇಶದಲ್ಲಿ 70% ಚಪಾತಿ ತಳಿ, 20% ರವೆ ತಳಿ ಹಾಗೂ 10% ಜವೆಗೋಧಿ ತಳಿಗಳು ಆವರಿಸಿವೆ. ಭಂಡಾರ ರೋಗವು ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಡಿಸೆಂಬರ್ ಕೊನೆಯ ವಾರ ಅಥವಾ ಜನವರಿ ಮೊದಲ ವಾರದಲ್ಲಿ ಬರುತ್ತದೆ. ಈ ರೋಗವು ಗಾಳಿಯ ಮುಖಾಂತರ ಕೂಡ ಹರಡುವುದು. ಸಾಮಾನ್ಯವಾಗಿ ಗೋಧಿಯಲ್ಲಿ ಈ ರೋಗದಿಂದಾಗುವ ಹಾನಿಯು ಸುಮಾರು 30-60% ಇದೆ ಎಂದು ತಿಳಿದು ಬಂದಿದೆ. ಚಪಾತಿ ಗೋಧಿಯಲ್ಲಿ ಇದರಿಂದಾಗುವ ಹಾನಿಯು ಇನ್ನೂ ಹೆಚ್ಚಾಗಿರುತ್ತೆ. ಗೋಧಿಯ ಮೇಲೆ 3 ತರನಾದಂತಹ ಭಂಡಾರ ರೋಗಗಳು ಬರುತ್ತವೆ. ಕಾಂಡ ಮತ್ತು ಎಲೆ ಭಂಡಾರ ರೋಗಗಳು ಕರ್ನಾಟಕದಲ್ಲಿ ಬರತಕ್ಕ ಪ್ರಮುಖ ಭಂಡಾರ ರೋಗಗಳಾಗಿವೆ. ಮೂರನೆಯ ರೋಗವಾದಂತಹ ಹಳದಿ ಭಂಡಾರ ರೋಗವು ನಮ್ಮ ಭಾಗದಲ್ಲಿ ಕಂಡುಬರುವುದಿಲ್ಲ. ಇದಕ್ಕೆ ನಮ್ಮಲ್ಲಿರುವ ಹೆಚ್ಚಿನ ಉಷ್ಣಾಂಶವೇ ಕಾರಣವಾಗಿರಬಹುದು. ಕಾಂಡ ಭಂಡಾರ ರೋಗ ಉದ್ದವಾದ ಕೆಂಪು ಬಣ್ಣದ ಉಬ್ಬಿದ ಚುಕ್ಕೆಗಳ ಗುಳ್ಳೆಗಳ ರೂಪದಲ್ಲಿ ಎಲೆ ಹಾಗೂ ದೇಟುಗಳ ಮೇಲೆ ಕಾಣಿಸಿಕೊಳ್ಳುವುದು. ರೋಗದ ತೀವ್ರತೆಯು ಹೆಚ್ಚಾದಾಗ ತೆನೆ ಹಾಗೂ ಹೂಬಿನ ಮೇಲೆಯೂ ಕೂಡ ಇಂತಹ ಚುಕ್ಕೆಗಳು ಕಂಡುಬರುವುದು. ಈ ಗುಳ್ಳೆಗಳು ಕ್ರಮೇಣ ಒಡೆದು ಕೆಂಪು ಬಣ್ಣದ ಬೀಜ ಕಣಗಳನ್ನು ಬಿಡುಗಡೆ ಮಾಡುವುವು. ಬೆಳೆಯ ಕೊನೆಯ ಹಂತದಲ್ಲಿ ಕಪ್ಪು ಮಿಶ್ರಿತ ಕಂದು ಬಣ್ಣದ ಚುಕ್ಕೆಗಳು ಕಂಡುಬರುವುದು. ರೋಗವು ತೆನೆ ಹಾಯುವ ಮೊದಲೇ ಕಂಡುಬಂದಲ್ಲಿ ಬೆಳವಣಿಗೆಯು ಕುಂಠಿತವಾಗುತ್ತೆ. ರೋಗದ ತೀವ್ರತೆಯು ಹೆಚ್ಚಾದಲ್ಲಿ ತೆನೆ ಹೊರಬರುವುದಿಲ್ಲ. ಹೊರಬಂದರೂ ಸಹ ಅವು ಬಹಳ ಸಣ್ಣವಿದ್ದ ಕಾಳುಗಳು. ಸುಕ್ಕುಗಟ್ಟಿ ತೂಕವು ಕಡಿಮೆಯಾಗಿರುತ್ತೆ. ಎಲೆ ಭಂಡಾರ ರೋಗ ಸಣ್ಣ ತತ್ತಿಯಾಕಾರದ ಕಂದು ಬಣ್ಣದ ಗುಳ್ಳೆಗಳು ಕೇವಲ ಎಲೆಯ ಮೇಲೆ ಕಾಣಿಸಿಕೊಳ್ಳುತ್ತವೆ. ಇಂತಹ ಚುಕ್ಕೆಗಳು ಕ್ರಮೇಣ ಒಡೆದು ಕಿತ್ತಳೆ ಬಣ್ಣದ ದುಂಡೆಗಿನ ಬೀಜ ಕಣಗಳನ್ನು ಬಿಡುಗಡೆ ಮಾಡುತ್ತವೆ. ಕಪ್ಪು ಬಣ್ಣದ ಚುಕ್ಕೆಗಳು ಕೇವಲ ಎಲೆಯ ಕೆಳಭಾಗದಲ್ಲಿ ಕಾಣಿಸಿಕೊಳ್ಳುತ್ತವೆ. ಕಾಳಿನ ಗಾತ್ರ ಹಾಗೂ ಇಳುವರಿಯಲ್ಲಿ ಗಣನೀಯವಾದ ಕುಂಠಿತವನ್ನು ಕೂಡ ಕಾಣಬಹುದು. ಇದಲ್ಲದೆ ಈ ರೋಗಕ್ಕೆ ತುತ್ತಾದಂತಹ ಬೆಳೆಯಿಂದ ಗೋಧಿ ಬೀಜಗಳನ್ನು ಸಂಗ್ರಹಿಸಿ ಮುಂದಿನ ಹಂಗಾಮಿನಲ್ಲಿ ಬಿತ್ತನೆಗೆ ಉಪಯೋಗಿಸಿದರೆ ಮೊಳಕೆಯ ಪ್ರಮಾಣದಲ್ಲಿ ಗಣನೀಯವಾದ ಕಡಿತವನ್ನು ಕಾಣಬಹುದು. ಇದಲ್ಲದೆ ಗೋಧಿಯ ಬೆಳವಣಿಗೆ ಕೂಡ ಕುಂಠಿತವಾಗುತ್ತೆ. ಗೆದ್ದಲು ಹುಳುಗಳು ತಮ್ಮ ಕಾರ್ಯಚಟುವಟಿಕೆಗಾಗಿ ಮಣ್ಣಿನ ಪದರಗಳನ್ನು ನಿರ್ಮಿಸಿ ಅದರೊಳಗೆ ಬೆಳೆಯನ್ನು ತಿನ್ನುತ್ತವೆ. ಮಣ್ಣಿನ ತೇವಾಂಶ ಕಡಿಮೆ ಆದಾಗ ಇದರ ಬಾಧೆ ಹೆಚ್ಚಾಗುತ್ತೆ. ಇವು ಸಾಮಾನ್ಯವಾಗಿ ಬೇರು ಮತ್ತು ಭೂಮಿಯ ಮಟ್ಟದಲ್ಲಿರುವ ಕಾಂಡದ ಭಾಗವನ್ನು ಮಾತ್ರ ತಿನ್ನೋದರಿಂದ ಗಿಡ ಒಣಗುತ್ತೆ. ಗೆದ್ದಲಿನಿಂದಾಗಿ 20-30% ಬೆಳೆ ಹಾನಿಯಾಗುತ್ತೆ. ಬೆಳೆಯಲ್ಲಿ ಗೆದ್ದಲಿನ ಬಾಧೆ ಕಂಡುಬಂದಲ್ಲಿ ಪ್ರತಿ ಲೀಟರ್ ನೀರಿಗೆ 10 ಮಿಲಿಲೀಟರ್ ಕ್ಲೋರೋಫೈರಫಾಸ್ 20 EC ಸೇರಿಸಿ ಬಾಧೆಗೊಳಗಾದ ಪ್ರದೇಶದಲ್ಲಿ ಮಣ್ಣು ನೆನೆಯುವಂತೆ ಸುರಿಯಬೇಕು. ಇದುವರೆಗೆ HP ಯಶೋಧ ಅವರಿಂದ ರೈತರಿಗೆ ಸಲಹೆ ಕೇಳಿದಿರಿ. ಈಗ ಕೆಲವು ಕೃಷಿ ಗೀತೆಗಳು. ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ರಾಸಾಯನಿಕದ ಭ್ರಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ರಾಸಾಯನಿಕದ ಭ್ರಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಸಾವಯವದ ಶಕ್ತಿಯ ಅರುಹಲು, ಸ್ವಾವಲಂಬನೆಯ ಪಾಠವ ಕಲಿಸಲು, ಸಾವಯವದ ಶಕ್ತಿಯ ಅರುಹಲು, ಸ್ವಾವಲಂಬನೆಯ ಪಾಠವ ಕಲಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಬಂದ ಬಂದ ನೇಗಿಲ ಯೋಗಿ, ತಂದ ತಂದ ಆನಂದದ ಅಡಗಿ, ಬಂದ ಬಂದ ನೇಗಿಲ ಯೋಗಿ, ತಂದ ತಂದ ಆನಂದದ ಅಡಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಬಂದ

ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಈಗ ಕೆಲವು ಪ್ರಕಟಣೆಗಳು. ಹ್ಯಾಪಿ ಬರ್ಡೇ ಮೈ ಡಿಯರ್. ಅರೆ ಇದೇನು ಆಪ್ ನಿಂದ ಲೋನ್? ನಾನು ಹೊಸ ಸ್ಕೂಟಿ ಸಲುವಾಗಿ. ಓ ಆಗು ಜಾಣೆ, ಇಲ್ಲಾಂದ್ರೆ ಹಣ ಆಗ್ಬಹುದು ಕಾಣೆ. ಅಂದ್ರೆ ಕೇಳು, ಆನ್ಲೈನ್ ಲೆಂಡಿಂಗ್ ಆಪ್ಸ್ ಅನ್ನು ಪರೀಕ್ಷಿಸಿ RBI ಅಧಿಕೃತ ಬ್ಯಾಂಕ್ಸ್ NBFCs ನಿಂದಲೇ ಲೋನ್ ಪಡೆಯಬೇಕು. ಅನಧಿಕೃತ ಆಪ್ಸ್ ಅಥವಾ ಅಪರಿಚಿತ ಜನರ ಜೊತೆ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳೋದು ಅಪಾಯಕಾರಿ. ಆಗ್ಬಿಟ್ಟೆ ಜಾಣೆ, ಗಿಫ್ಟ್ ತೆಗೆದು ನೋಡಲ್ವಾ ಸ್ಕೂಟಿ. RBI ಹೇಳುತ್ತೆ, ಇವರಿಂದ ಕೇಳಿ, ಅರಿತುಕೊಳ್ಳಿ, ಜಾಗರೂಕರಾಗಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಂದು ಕೃಷಿ ಗೀತೆ. ಜತ್ರೋಪ ಜತ್ರೋಪ ಹಚ್ಚರೋಪ. ಜತ್ರೋಪ ಬಂಜಾರ ನೆಲದಾಗ ಜತ್ರೋಪ, ಮದುವಿನ ಮ್ಯಾಗ ಜತ್ರೋಪ ಬಂಜಾರ ನೆಲದಾಗ ಜತ್ರೋಪ, ಜತ್ರೋಪ ಜತ್ರೋಪ ಹಚ್ಚರೋಪ ಹಚ್ಚರೋಪ, ಜತ್ರೋಪ ಜತ್ರೋಪ ಹಚ್ಚರೋಪ ಹಚ್ಚರೋಪ. ಹಚ್ಚರೋಪ ಹಚ್ಚರೋಪ ಹಚ್ಚ. ಸಚ್ಚರೋ